ಕಿಸಾನವಾಣಿಯಲ್ಲಿ ಹೈನುಗಾರಿಕೆ ಹಾಗೂ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಯಲ್ಲಾಪುರ ತಾಲೂಕಿನ ತೆಲಂಗಾರದ ನರಸಿಂಹ ರಾಮಕೃಷ್ಣ ಗಾಂವ್ಕರ್. ನರಸಿಂಹ ರಾಮಕೃಷ್ಣ ಗಾಂವ್ಕರ್ ಅವರೇ ನಮಸ್ಕಾರ. ನಮಸ್ಕಾರ. ಹೈನುಗಾರಿಕೆಯ ಸೂಕ್ಷ್ಮಗಳು ಏನೇನು? ನೀವು ಗಮನಿಸಿದ ಹಾಗೆ ಹೈನುಗಾರಿಕೆಯನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಇದರ ಒಂದು ಸೂಕ್ಷ್ಮಗಳು ಏನೇನು? ನಾವು ಹೈನುಗಾರಿಕೆನ ನಮ್ಮ ತಂದೆ ತಾತಜ್ಞ ಕಾಲದಿಂದ ಮಾಡ್ತಾ ಇದ್ದೇವೆ. ಆದರೆ ವಾಣಿಜ್ಯೋದ್ಯಮ ದೃಷ್ಟಿಯಿಂದ ನಾವು 1996 ಸ್ಟಾರ್ಟ್ ಮಾಡಿದ್ದೇವೆ. ಅಂದರೆ ನಮ್ಮಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘ 1996 ಸ್ಟಾರ್ಟ್ ಆಗಿದೆ. ಆವಾಗಿನಿಂದ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮಲ್ಲಿ ಒಂದು 4 ಹಸುಗಳಿವೆ. ದಿಸಕ್ಕೆ ಸರಾಸರಿ ಒಂದು 30-35 ಲೀಟರ್ ಹಾಲನ್ನು ನಮ್ಮ ಹಾಲು ಉತ್ಪಾದಕ ಸಹಕಾರಿ ಸಂಘಕ್ಕೆ ಕೊಡ್ತಾ ಇದ್ದೇವೆ. ಈಗ ಸೂಕ್ಷ್ಮ ವಿಚಾರಗಳ ಬಗ್ಗೆ ಹೇಳಿ, ಈಗ ಹೈನುಗಾರಿಕೆ ಯಶಸ್ವಿ ಆಗಬೇಕಿದ್ರೆ ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಮತ್ತು ಇದಕ್ಕೆ ಒಂದು ಪರಿಹಾರವನ್ನು ಹೇಗೆ ಕಂಡುಕೊಂಡಿದ್ದೀರಿ? ಹೈನುಗಾರಿಕೆಯಲ್ಲಿ ದೊಡ್ಡ ಸವಾಲು ಅಂದರೆ ನಮಗೆ ಮೇವಿಂದು ಭಾಳ ದೊಡ್ಡ ಸಮಸ್ಯೆ ಆಗಿರ್ತದೆ. ಮತ್ತೊಂದು ಕೆಚ್ಚಲು ಬಾವು ಸಮಸ್ಯೆ, ಮತ್ತೊಂದು ಹೋಗಿ ತಕ್ಕಂಥ ಪಶು ಆಹಾರಗಳ ಸಮಸ್ಯೆ. ಈಗ ಸದ್ಯ ಈಗ ನಾವು ಮೇವನ್ನು ಬಳಕೊಳ್ತಾ ಇದ್ದೇವೆ. ಈ ಮೇವನ್ಗಳಲ್ಲಿ ಭಾಳ ಜಾತಿ ಇದೆ. ಒಂದು ಮೇವುಗಳಲ್ಲಿ ಒತ್ತು ನಾವು ಹೇಳಬೇಕಾದ್ರೆ ಒಂದು 4 ವಿಧಗಳನ್ನು ಹೇಳಬಹುದು. 4 ವೆರೈಟಿಗಳಿವೆ. ಒಂದು ಏಕದಳ ಮೇವು, ಮತ್ತೊಂದು ದ್ವಿದಳ ಮೇವು, ಮತ್ತೊಂದು ವಾರ್ಷಿಕ ಮೇವು, ಮತ್ತೊಂದು ಬಹುವಾರ್ಷಿಕ ಮೇವು ಅಂತೇಳಿ ಇರ್ತವೆ. ಈ ಏಕದಳ ಮೇವುಗಳಲ್ಲಿ ನಮ್ಮ ಭತ್ತದ ಹುಲ್ಲು, ರಾಗಿ ಹುಲ್ಲು ಇಂಥವೆಲ್ಲ ಬರ್ತವೆ. ನಮ್ಮಲ್ಲಿ ವಿಶೇಷವಾಗಿ ಸಿಗುವಂಥದ್ದು ರಾಗಿ ಭತ್ತದ ಹುಲ್ಲು ಮಾತ್ರ. ಇನ್ನು ರಾಗಿ ಹುಲ್ಲು ಭಾಳ ಕಮ್ಮಿ ನಮ್ಮಲ್ಲಿ ಇಲ್ಲ. ನಮ್ಮ ಮಲೆನಾಡು ಆಗಿದ್ದಕ್ಕೆ ಭಾಳ ಕಮ್ಮಿ ಆಗ್ತದೆ. ಇನ್ನು ಬಹುವಾರ್ಷಿಕ ಬೆಳೆಗಳಲ್ಲಿ ನಮ್ಮದು ಕೋವನ್ನು, ಕೋಟು, ಎಲಿಫೆಂಟ್ ಗ್ರಾಸು, ಗಿನಿ ಇಂಥವೆಲ್ಲ ಹಾಕ್ತೇವೆ. ಇನ್ನು ಬಹುವಾರ್ಷಿಕ ಮೇವುಗಳಾಗಿ ಮರಮೇವನ್ನು ಗ್ಯಾಲೆಂಟಿಯಾ, ಗ್ಲಿಸಿಡಿಡಿಯಾ ಇಂಥವನ್ನು ಹಾಕಿ ನಾವು ಹೆಚ್ಚಾಗಿ ಇಲ್ಲಿ ಬೆಳೀತೇವೆ. ನಮ್ಮಲ್ಲಿ ಗ್ರಿಸಿಡಿಯಾ ಚಲೋ ಬರ್ತದೆ, ಅದನ್ನು ಸ್ವಲ್ಪ ಮಟ್ಟಿಗೆ ಮೇವನಾಗಿ ಹಾಕ್ಕೊಳ್ತೇವೆ. ಇನ್ನು ಮೇವು ಒಂದು ದೊಡ್ಡ ನಮಗೆ ಬೇಕಾಗಿದೆ. ಬೇಸಿಗೆಯಲ್ಲಿ ಸಣ್ಣ ಜನವರಿಯಿಂದ ಮೇದವರಿಗೆ ಹೆಚ್ಚಾಗಿ ನಮ್ಮ ಅಡಿಕೆ ಹಾಳುಗಳಿರ್ತವಲ್ಲ, ಅಡಿಕೆ ಹಾಳುಗಳನ್ನು ಕಟ್ ಮಾಡಿ ಅದನಿಗೆ ಮೇವನ್ನು ಹಾಕಿ ನಾವು ಪೋಷಣೆಯನ್ನು ಮಾಡ್ತೇವೆ. ಆದರೆ ಒಂದು ದಿವಸದಲ್ಲಿ ಪೂರ್ತಿಯಾಗಿ ಅದನ್ನೇ ಹಾಕ್ಲಿಕ್ಕೆ ಆಗುವುದಿಲ್ಲ. ಒಂದು ಟೈಮನ್ನು ಕೊಡ್ಬೋದು, ಸಣ್ಣವಾಗಿ ಕೊಚ್ಚಿ ಚಾಪ್ ಮಾಡಿ ಅದು ರಾಸುಗಳಿಗೆ ನೀಡಬಹುದು. ಅಥವಾ ಅಡಿಕೆ ಹಾಳೆ ಮತ್ತು ಹಂಬಾಳೆ, ಹಾಗೆ ನಮ್ಮಲ್ಲಿ ಬಾಳೆಯನ್ನು ಬೆಳಿತೇವೆ ನಾವು ತೋಟದಲ್ಲಿ. ತೋಟದ ಬಾಳೆದಿಂಡನ್ನು ಕತ್ತರಿಸಿ ಒಂದು ಟೈಮ್ ಕೊಡ್ಬೋದು. ಅದನ್ನು ಸರಾಸರಿ ನಾವು ಈ ಬೇಸಿಗೆಲ್ಲದಲ್ಲಿ ಹಾಕ್ತೇವೆ, ಬಾಳೆದಿಂಡನ್ನು ಕಟ್ ಮಾಡಿ ಹಾಕ್ತೇವೆ. ಈಗ ಈ ಮೇವಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ, ವಿಶೇಷವಾಗಿ ಬಹುವಾರ್ಷಿಕ ಮೇವಿನ ಬೆಳೆಗಳನ್ನು ಕೂಡ ನೀವು ನೆಟ್ಟು ಬೆಳೆಸ್ತಾ ಇದ್ರಿ. ಈ ಕೋ ತಳಿಗಳಾಗ್ಬೋದು ಅಥವಾ ನೇಪಿಯರ್ ಆಗ್ಬೋದು, ಬೇರೆ ಹುಲ್ಲನ್ನ ತಳಿಗಳಾಗ್ಬೋದು, ಇವುಗಳನ್ನು ನೆಟ್ಟು ಬೆಳೆಸುವಂತಹ ಒಂದು ಸೂಕ್ಷ್ಮ ವಿಚಾರಗಳು ಮತ್ತು ಆ ಒಳ್ಳೆಯ ಒಂದು ಇಳುವರಿ ಬರಬೇಕಿದ್ರೆ ಏನೇನು ಮಾಡಬೇಕು? ಈಗ ಸದ್ಯದಲ್ಲಿ ಒಳ್ಳೆಯ ಇಳುವರಿ ನಮಗೆ ಗ್ರೀನ್ ಮತ್ತು ಕಾಂಗೋ ಸಿಗ್ನಲ್ ಅಂತ ಹೇಳಿ ಇದೆ, ಮತ್ತು ಕೋವನ್ ಕೂಟೂ ಅದೇ. ಅದು ಬಹಳ ಹಿಂದಿನೂ ಬಂದಂತಹ ತಳಿ, ಅಲ್ಲಿ ನಮ್ಮಲ್ಲಿ ಒಳ್ಳೆ ಇದು ಬರ್ತಾ ಇಳು ಬರ್ತಾ ಇದೆ. ಇದು ಕೋವನ್ನು ಮತ್ತು ಕೋಟೂನು ಅಡ್ಡಿಲ್ಲ. ಈಗ ಹೊಸದಾಗಿ ಈಗ ಯೂಟ್ಯೂಬ್ನಲ್ಲೆಲ್ಲ ಹಾಕ್ತಾ ಇದ್ದಾರೆ, ಅದನ್ನು ತಗೊಂಡು ಹೊಸದಾಗಿ ಕೆಲವು ಮಂದಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ. ಆದರೆ ಇನ್ನೂ ಅದು ಹೇಗೆ ಬರ್ತದೆ ಅನ್ನೋದ್ರ ಬಗ್ಗೆ ನಮಗೆ ಇನ್ನೂ ಮಾಹಿತಿ ಆಗಲಿಲ್ಲ. ಆದರೆ ನಮ್ಮಲ್ಲಿ ಸದ್ಯ ಈಗ ಹಿಂದಿನಿಂದಲೂ ಬೆಳೀತಾ ಇದ್ದದ್ದು ಕೋವನ್ನು ಮತ್ತು ಕೋಟು, ಎಲಿಫೆಂಟ್ ಗ್ರಾಸು, ಇದನ್ನು ನಾವು ಹೆಚ್ಚಾಗಿ ಮಾಡ್ತಾ ಇದ್ದೇವೆ ಇಲ್ಲಿ. ಅದಕ್ಕೆ ಅಡ್ಡಿಲ್ಲ, ಒಳ್ಳೆ ಇಳುವರಿಯೂ ಬರ್ತದೆ. ಮತ್ತು ಬೇಸಿಗೆಗಾಲದಲ್ಲಿ ಆ ಥರ ಮೇವು ಹೆಚ್ಚಿಗೆ ಬರ್ತದೆ. ಮಳೆಗಾಲದಕ್ಕಿಂತ ಬೇಸಿಗೆದಲ್ಲೇ ಹೆಚ್ಚಿಗೆ ಬರ್ತದೆ. ನೀರೊಂದು ಕೊಟ್ಟು ಬಿಟ್ಟರೆ ಬೇಸಿಗೆ ಕಾಲದಲ್ಲೇ ಹೆಚ್ಚಿಗೆ ಬರ್ತದೆ. ಮಳೆಗಾಲದಲ್ಲಿ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿಯಾಗಿ ಇಳುವರಿ ಕಮ್ಮಿ ಬರ್ತಾ ಇದೆ. ಹಾಗಾಗಿ ಬೇಸಿಗೆಗಾಲಕ್ಕೆ ಒಳ್ಳೆ ಮೇವಾಗಿದೆ ಕೋವನ್ನು ಕೊಟ್ಟು. ಈಗ ಮೇವಿನ ಬೆಳೆಯನ್ನು ನೆಟ್ಟು ಬೆಳೆಸುವುದಿದ್ರೆ ಅದಕ್ಕೆ ನೀರಾವರಿ ವ್ಯವಸ್ಥೆ ಆಗ್ಬೋದು ಅಥವಾ ಒಂದು ಗೊಬ್ಬರದ ಪೂರೈಕೆ ಆಗ್ಬೋದು, ಹೇಗೆ ಮಾಡುವಂಥದ್ದು? ನಾವು ಈ ಮೇವಿನ ಬಗ್ಗೆ ಮತ್ತು ಈ ನಮ್ಮ ಕೃಷಿನೂ ಇದೆ, ಕೃಷಿ ಅಡಿಕೆ ತೋಟಕ್ಕೆ ಹಾಕುವಂಥದ್ದು ಒಂದು ನಾವು ಕೊಟ್ಟಿಗೆ ತೊಳೆದ ನೀರನ್ನು ಎಲ್ಲ ವೇಸ್ಟ್ ಮಾಡದೇ ಒಂದು ಟ್ಯಾಂಕನ್ನು ಕಟ್ಟಿದ್ದೇವೆ. ಈ ಕೊಟ್ಟಿಗೆ ತೊಳೆದು ಮುದ್ದು ಮತ್ತು ಗಂಜಲು ಇವೆಲ್ಲ ನಾವು ಮತ್ತು ಅವರು ಮೂತ್ರ ಎಲ್ಲ ಅಂದು ಹೋಗಿ ಒಂದು ತೊಟ್ಟಿಯನ್ನು ಮಾಡಿದ್ದೇವೆ. ಆ ತೊಟ್ಟಿಯಲ್ಲಿ ಶೇಖರಣೆ ಆಗ್ತದೆ. ತೊಟ್ಟಿಗೆ ನಾವು ಸ್ಲರಿ ಪಂಪನ್ನು ಹಚ್ಚಿದ್ದೇವೆ. ಆ ಸ್ಲರಿ ಪಂಪ್ನಿಂದ ನಾವು ಅಲ್ಲಿ ಮೇವಿನ ಪ್ಲಾಟ್ಗಳಿಗೆ ಮತ್ತು ಅಡಿಕೆ ಗಿಡಕ್ಕೆ ಇವೆಲ್ಲನೂ ಪ್ರತಿ 3-4 ದಿವಸಕ್ಕೆ ಒಂದು ಸಲ ಅದರಿಂದ ಬಿಡ್ತೇವೆ. ಹಾಗಾಗಿ ಮೇವು ಪುಷ್ಟಿಯಾಗಿ ಬೆಳಿತೇವೆ, ಮತ್ತು ನಮಗೆ ಕೃಷಿ ಪೂರಕವಾದಂಥ ಗೊಬ್ಬರವನ್ನು ಅದರಿಂದ ನಮಗೆ ಸಾಕಷ್ಟು ಸಿಗ್ತವೆ. ಹಾಗಾಗಿ ನಾವು ಭಾಳ ವರ್ಷದಿಂದಲೂ ಇದನ್ನು ಮಾಡ್ತಾ ಇದ್ದೇವೆ. ಸರಿ ಹಾಕಿದ್ರಿಂದ ಭಾಳ ನಮಗೆ ಪರಿಣಾಮಕಾರಿ ಬೆಳವಣಿಗೆಯನ್ನು ಕಂಡಿದ್ದೇವೆ ನಾವು. ಅದರ ಜೊತೆ ಜೊತೆಗೆ ನಾವು ಈಗ ಸದ್ಯ ಜೇನು ಸಾಕಾಣಿಕೆಯನ್ನು ಶುರು ಮಾಡಿದ್ದೇವೆ. ಅದರಿಂದಲೂ ನಮಗೆ ಸ್ವಲ್ಪ ಹೆಚ್ಚಿನ ಹೆಜ್ಜೆ ಇಳುವರಿ ಬರ್ತಾ ಇದೆ. ಅಂದರೆ ನಾವು ಸ್ವತಃ ಕಣ್ಣಲ್ಲಿ ನೋಡಿದ್ದೇವೆ. ಅಲ್ಲಿ ನಮ್ಮಲ್ಲಿ ತೆಂಗಿನ ಇಳುವರಿಯನ್ನು ನೋಡಿದ್ದೇವೆ, ಅಡಿಕೆಗೂ ನೋಡಿದ್ದೇವೆ. ಅದರಿಂದ ಪರಾಗಸ್ಪರ್ಶಗಳನ್ನು ಹೆಚ್ಚಿಗೆ ಮಾಡ್ತವೆ ಜೇನು ಹುಳುಗಳು. ಮೇವಿನ ಬೆಳೆಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಈಗ ಹಸು ಸಾಕಣೆಯ ಬಗ್ಗೆ ವಿಚಾರದ ಬಗ್ಗೆ ಹೇಳಿ. ಈಗ ಹಟ್ಟಿಯ ಒಂದು ಸ್ವಚ್ಛತೆಯನ್ನು ಕಾಪಾಡುವಂತಹದ್ದಿರ್ಬೋದು ಅಥವಾ ಒಂದು ಕಾಲಕಾಲಕ್ಕೆ ಕೊಡಬೇಕಾಗಿರುವಂತಹ ಚುಚ್ಚು ಮದ್ದು ಅಥವಾ ಔಷಧಿಯ ಬಗ್ಗೆ ಇರಬಹುದು, ಈ ಬಗ್ಗೆ ಹೇಳಿ. ಈ ಹಟ್ಟಿಯ ಸ್ವಚ್ಛತೆ ಅಂದ್ರೆ ನಾವು ಪ್ರತಿನಿತ್ಯವಾದ ಎದ್ದು ಹಟ್ಟಿಯನ್ನು ಸ್ವಚ್ಛ ಮಾಡಿ ಇಟ್ಕೊಳ್ಬೇಕು. ಇಲ್ಲಾಂದ್ರೆ ಕೆಚ್ಚಲ ಬಾವುಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಕೆಚ್ಚಲ ಬಾವು ಒಂದು ದೊಡ್ಡ ಭಯಂಕರವಾದ ಮಾರಕ ರೋಗನೇ. ಅದು ಒಂದ್ಸಲ ಬಂತು ಅಂದ್ರೆ ಅದು ಕಮ್ಮಿ ಮಾಡುವುದು ಬಹಳ ಕಷ್ಟ ಆಗ್ತದೆ. ಈಗ ಸಾಕಷ್ಟು ಮುಲಾಮುಗಳು ಇವು ಬಂದಿವೆ. ಆದರೂ ಒಂದ್ಸಲ ಅಟ್ಯಾಕ್ ಆದ ನಂತರ ಅದರಿಂದ ಹಾಲು ಇಳುವರಿಯನ್ನು ತಗೊಳ್ಳೋದು ಭಾಳ ಕಷ್ಟ. ಒಂದ್ಸಲ ರಿಕವರಿ ಆಗೋದು ಮತ್ತೆ ಮುಂದಿನ ಚೀಲದಲ್ಲೇ ಅದನ್ನು ರಿಕವರಿ ಆಗುವಂಥ ಹಂತದಲ್ಲೂ ಇರ್ತದೆ. ಇತ್ತೀಚೆಗೆ ಈ ಚರ್ಮಗಂಟು ರೋಗ ಬಂದಿದೆಯಲ್ಲ, ಅದು ಊರಲ್ಲಿ ಉಂಟಾ? ಚರ್ಮಗಂಟು ರೋಗ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಬಂದಿದೆ, ಹಾಗೆ ಇಲ್ಲ ಅಂತ ಹೇಳೋಂಗಿಲ್ಲ, ಒಂದು 4-5 ರಾಸುಗಳಿಗೆ ಬಂದಿದೆ, ಆದ್ರೆ ಮಾರಾಂತಿಕ ಏನೂ ಆಗಲಿಲ್ಲ ನಮ್ಮಲ್ಲಿ, ಅದರಿಂದ ಸುತ್ತು ಹಂಗೇನು ಆಗಲಿಲ್ಲ. ಆಮೇಲೆ ಹೇಳಿಗ, ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕು? ನಿರ್ವಹಣೆ ಅಂದ್ರೆ ನಾವು ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಮತ್ತು ಪ್ರತಿನಿತ್ಯ ದನಗಳ ಮೈಯನ್ನು ಉಜ್ಜಿ ತಿಕ್ಕಿ ತೊಳೆಯಬೇಕು, ಹಾಗೂ ಸುತ್ತಮುತ್ತಲ ಪರಿಸರವನ್ನು ನಾವು ಯಾವ ಕೊಳೆ ಅಥವಾ ಇದನ್ನು ಬೆಳೆದಿದೆ ಅಂತ ನೋಡಬೇಕು. ಮತ್ತು ಎಲ್ಲ ದೃಷ್ಟಿಯಿಂದಲೂ ನಾವು ಈ ನಾವು ಕೆಚ್ಚಲನ್ನು ಹಾಲು ಕರೆದಾದ ನಂತರ ಅದಕ್ಕೆ ಒಂಥರ ಇದು ಆಯಿಲ್ ಸಿಗ್ತದೆ, ಅದನ್ನು ಹಾಕಿ ನಾವು ತೊಳಿಬೇಕು. ಅದರಿಂದ ಅಲ್ಲಿ ಉಳಿಬಾರ್ದು, ಕೆಚ್ಚಲಿನಲ್ಲಿ ಹಾಲು ಉಳಿಬಾರ್ದು, ಮತ್ತು ಯಾವುದೇ ಬ್ಯಾಕ್ಟೀರಿಯಾಗಳು ಮಳೆಯ ತಟ್ಟಿನೊಳಗೆ ಸೇರದಂತೆ ನಾವು ನೋಡಿಕೊಳ್ಳಬೇಕು. ಅದಕ್ಕಾಗಿ ಹೇಳುವಂಥದ್ದು, ಹಾಲು ಕರೆದ ತಕ್ಷಣ ಅದು ಮಲಗಲಿಕ್ಕೆ ಬಿಡಬಾರ್ದು. ಬಿಡಬಾರ್ದು. ಸರಿ, ಈಗ ಆ ಇವುಗಳಿಗೆ ಕೊಡಬೇಕಾದಂಥ ಮೇವಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ಸ್ವಚ್ಛತೆಯ ಬಗ್ಗೆ ಪ್ರಸ್ತಾಪ ಮಾಡಿರಿ, ಜೊತೆಗೆ ಕಾಲಕಾಲಕ್ಕೆ ಈಗ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆಯನ್ನು ಕೊಡಿಸಬೇಕು ಅಂತ ಹೇಳಿದ್ರಿ, ಬೇರೆ ಏನೇನು ಔಷಧಿಗಳನ್ನೆಲ್ಲ ಕೊಡಬೇಕಾಗ್ತದೆ? ಅಂದರೆ ನೀವು ಕಾಲುಗಾಲಿಗೆ ಮತ್ತು ಬಾಯಿ ಜ್ವರಗಳನ್ನು ನಾವು ವರ್ಷದಲ್ಲಿ ಸರ್ಕಾರಿ ವತಿಯಿಂದ ನಮ್ಮಲ್ಲಿ ವರ್ಷದಲ್ಲಿ 6 ಒಂದು ಮಾಡ್ತಾರೆ, ಸರ್ಕಾರಿ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ಬಂದು ಮಾಡ್ತಾ ಇದ್ದಾರೆ. ಹಾವು ಜೊತೆಗೆ ನಮ್ಮ ಹಾಲು ಉತ್ಪಾದಕರ ಸಂಘದವರು ಅದರೊಂದಿಗೆ ಒಟ್ಟುಗೂಡಿ ಕೆಲವು ಕಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಲುಗಳೇ ಮತ್ತು ಬಾಯಿಗಳಿಗೆ ರೋಗ ಭಾಳ ಕಮ್ಮಿ ಇದೆ ನಮ್ಮಲ್ಲಿ, ಈಗ 4-6 ವರ್ಷದಿಂದ ಭಾಳ ಕಮ್ಮಿ ಇದೆ. ಇನ್ನು ಪಶು ಆಹಾರದ ಒಂದು ಸಮರ್ಥ ಬಳಕೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಹೇಗೆ ಕೊಡುವಂತಹದ್ದು, ಕೊಡುವ ವಿಧಾನ ಹೇಗೆ, ಈ ಬಗ್ಗೆ ಹೇಳಿ. ನಾವು ಪಶು ಆಹಾರದಲ್ಲಿ ಹೆಚ್ಚುವಾಗಿ ನಮ್ಮ KMF ನಂದಿನಿ ಅವರದ ಪಶು ಆಹಾರನ ಬಳಸ್ತೇವೆ. ಅವ್ರದ್ದು ಬೈಪಾಸ್ ಮತ್ತು ನಂದಿನಿ ಗೋಲ್ಡ್ ಅಂತ ಎರಡು ಟೈಪ್ ಪಶು ಆಹಾರ ಬರ್ತದೆ. ನಂದಿನಿ ಪಶು ಆಹಾರ ಬೈಪಾಸ್ ಆದ ನಂದಿನಿ ಪಶು ಆಹಾರ ಗೋಲ್ಡ್ ಅಂತ ಹೇಳಿ ಬರ್ತದೆ. ಅದನ್ನು ಪ್ರತಿ ಲೀಟರ್ ಹಾಲಿಗೆ 1/2 kg ಮೇವನ್ನು 1/2 kg ದಾಣೆಯನ್ನು ಕೊಡ್ತೇವೆ. ಮತ್ತು ದನಗಳ ಬಾಡಿ ಮೇಂಟೇನ್ ಅಂತೇಳಿ ಅಂದರೆ ದೇಹದ ರಕ್ಷಣೆಗಾಗಿ ಒಂದು ಅದರ ಬಿಟ್ಟು ಪ್ರತಿ ರಾಸಿಗೆ 1 kg ಕೊಡ್ತೇವೆ. ಅಂದರೆ ಪ್ರತಿ ಲೀಟರ್ ಹಾಲಿಗೆ 1/2 kg ಅದನ್ನು ಬಿಟ್ಟು ಬಾಡಿ ಮೇಂಟೇನಿಂಗ್ ಅಂತೇಳಿ 1 kg ಕೊಡಬೇಕು ಪಶು ಆಹಾರವನ್ನು. ಕೊಡುವಂಥ ವಿಧಾನ ಹೇಗೆ ಕೊಡುವಂದ್ರೆ, ನಾವು ಈಗ ಮೊದಲೆಲ್ಲ ಏನು ಮಾಡ್ತಿದ್ರು, ನೆನೆಸಿ ಕೊಡ್ತಿದ್ರು. ಈಗ ರೆಡಿಮೇಡ್ ಫುಡ್ ಆಗಿದ್ದರಿಂದ ಇದು ನಾವು ಹೆಚ್ಚಿಗೆ ನೀರು ಹಾಕಿ ನೆನೆಸ್ಕೊಡುವಂಥ ಅಗತ್ಯವಿಲ್ಲ. ನಾವು ಕೊಟ್ಟಿಗೆ ಹೋಗಿ ಆಗಿದ್ದಾಗ ನೀನು ಬುಟ್ಟಿಯಲ್ಲಿ ಹಾಕಿ ನೀವು ಸ್ವಲ್ಪ ನೀರು ಚಿಮ್ಸಿಗೆ ಕೊಡಬಹುದು, ಹಾಗೆ ರಾಟಿ ಮಾಡಿ ಕೊಡುವಂಥದ್ದು ಏನಿಲ್ಲ. ನೆನೆ ಮತ್ತೆ ನೆನೆ ಹಾಕಿ ಕೊಡುವಂಥದ್ದು ಅವಶ್ಯಕತೆ ಇರುವುದಿಲ್ಲ ಇದಕ್ಕೆ, ಅಂದರೆ ರೆಡಿ ಫುಡ್ ಆಗಿರ್ತದೆ ಇದು. ಹಾಗಾಗಿ ಈಗ ಕೆಲವೊಂದು ಸರಿ ಈಗ ಅಜೀರ್ಣದ ಸಮಸ್ಯೆ ಆಗ್ಬೋದು ಅಥವಾ ಹುಳದ ಸಮಸ್ಯೆ ಆಗ್ಬೋದು, ಇಂಥ ಸಮಸ್ಯೆಗಳು ಬಂದಾಗೆಲ್ಲ ಏನು ಮಾಡ್ತೀರಿ? ಆ ಸಮಸ್ಯೆಗಳು ಕೆಲವೊಂದು ಮೇಲೆ ಬರ್ತವೆ ನಮ್ಮಲ್ಲಿ. ಸುಮ್ಮನೆ ಅಜೀರ್ಣವಾದಾಗ ಶುಂಠಿ ಮತ್ತು ಮಜ್ಜಿಗೆಯನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿಸ್ತೇವೆ. ಇಂಗು ಎಲ್ಲ ರುಬ್ಬಿ ಅವುಗಳಿಗೆ ಮಿಕ್ಸ್ ಮಾಡಿ ಕುಡಿಸ್ತೇವೆ. ಹೊಟ್ಟೆ ಉಬ್ಬರಿಸೋಕೆ ಎಲ್ಲನೂ ಬರ್ತದೆ ಇದು. ಮಜ್ಜಿಗೆ ಹಾಕಿ ಶುಂಠಿ ಮತ್ತು ಮಜ್ಜಿಗೆ ಹಾಕಿ ಇಂಗು ಮಿಕ್ಸ್ ಮಾಡಿ ಕುಡಿಸ್ತೇವೆ, ಅದರಿಂದ ಸ್ವಲ್ಪ ಮಟ್ಟಿಗೆ ಗುಣ ಆಗ್ತದೆ. ಈಗ ಹಸುಗಳಿಗೆ ಸ್ನಾನ ಮಾಡಿಸುವ ಒಂದು ಅನಿವಾರ್ಯತೆ ಇದೆಯೋ, ಅಗತ್ಯ ಇದೆಯಾ? ಹೌದು, ಹಸುಗಳಿಗೆ ಸ್ನಾನ ಮಾಡುವ ಅವಶ್ಯಕತೆ ಇದೆ. ಅವ್ರನ್ನ ದಿನಾನು ಬೆವರ್ತಾ ಇರ್ತದೆ ಮೈಯೆಲ್ಲ, ಮತ್ತೆ ಗಲೀಜಾಗ್ತಕೊಂಡಿರ್ತದೆ, ಮತ್ತೆ ಸಗಣಿ ಇದೆಲ್ಲನ್ನು ಅವರಿಗೆ ತಾಗಿ ಕಾಣಲಿಕ್ಕೂ ಗಲೀಜಾಗಿರ್ತದೆ, ಮತ್ತೆ ಮೈಯು ಹೊಲಸಾಗಿರ್ತದೆ. ಹಾಗೆ ಪ್ರತಿ ದಿವಸನು ಒಂದ್ಸಲ ತೊಳೆಯಿಸದೆ ನಮ್ಮ ರೂಢಿನೂ ಮದ್ದಿಂದು ಹಾಗೆ ಇದೆ. ಇವುಗಳು ನಾವು ಅಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೇವೆ. ಈಗ ಹಾಲನ್ನು ಕೈಯಿಂದ ಕರೆಯುವಂತಹದ್ದು ಮತ್ತು ಮೆಷಿನ್ ಅನ್ನು ಉಪಯೋಗಿಸಿಕೊಂಡು ಕರೆಯುವಂತಹದ್ದು, ನೀವು ಯಾವುದನ್ನ ಪಾಲಿಸ್ತಾ ಇದ್ರಿ, ಏನೇನು ತೊಂದರೆಗಳು ಅಥವಾ ಅನುಕೂಲತೆಗಳಿವೆ? ನಾವು ಈಗ ಸದ್ಯ ಮಿಷಿನ್ ಅಲ್ಲೇ ಕರೀತಾ ಇದ್ದೇವೆ, ಕರೆಂಟ್ ಮಿಷಿನ್ ಇದೆ. ಅದು ಮಿಷಿನ್ ಅನ್ನು ನಾವು ಉಪಯೋಗಿಸಿದ ನಂತರ ಒಂದು ಚೊಕ್ಕವಾಗಿ ತೊಳಿಬೇಕು, ಇಲ್ಲಾಂದ್ರೆ ಕೈಯಿಂದ ತೊಳೆಯೋದಕ್ಕಿಂತಲೂ ಅದರಿಂದ ವಾಸನೆಗೆ ಜಾಸ್ತಿ ಆಗ್ತವೆ. ಪೈಪ್ನಲ್ಲಿ ಹಾಲು ಸಿಕ್ಕಿ ಅದರ ಗುಣಮಟ್ಟ ಕೆಡುವಂತಹ ಸಾಧ್ಯತೆಗಳು ಬಹಳಷ್ಟು ಇರ್ತವೆ. ಹಾಗಾಗಿ ಪ್ರತಿನಿತ್ಯವೂ ಅದರ ನಿಪ್ಪಲನ್ನು ಅಥವಾ ಇದರ ವೈರ್ಗಳನ್ನು ಸ್ವಚ್ಛವಾಗಿ ತೊಳೆದು ಬಿಸಿನೀರಿಂದ ತೊಳೆದು ಪ್ರತಿನಿತ್ಯ ಇಡಬೇಕು. ಅಷ್ಟಾದ್ರೆ ಮಾತ್ರ ಸ್ವಚ್ಛವಾಗಿರ್ತದೆ ಹಾಲು. ಅದು ಮೇಂಟೈನ್ ಮಾಡದಿದ್ರೆ ಅಷ್ಟೇ ವಾಸನೆಯೂ ಬರ್ತದೆ, ಮತ್ತು ಹಾಲು ಹಾಳಾಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಅದರ ಮೂಲಕವೂ ಕೂಡ ಬ್ಯಾಕ್ಟೀರಿಯಾಗಳು ಬ್ಯಾಕ್ಟೀರಿಯಾಗಳು ಬೆಳೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆಮೇಲೆ ಈಗ ಆ ಗಬ್ಬದ ಹಸುವಿನ ಒಂದು ನಿರ್ವಹಣೆ ಮಾಡುವಂಥದ್ದು ಮತ್ತು ಚಿಕ್ಕ ಚಿಕ್ಕ ಕರುಗಳ ಒಂದು ನಿರ್ವಹಣೆ ಮಾಡುವಂಥದ್ದು, ಈ ವಿಚಾರದ ಬಗ್ಗೆ ಹೇಳಿ. ಚಿಕ್ಕ ಚಿಕ್ಕ ಕರುಗಳಂದರೆ ನಾವು ಬಹುಶಃ ಈಗ ಕರು ಹಾಕಿ ಒಂದು 1/2 ಒಳಗೆ ನಾವು ಆದಷ್ಟು ಬೇಗ ಗಿಣ್ಣದ ಹಾಲೇನೇ ಇರ್ತದಲ್ಲ ಅದನ್ನು ನೀಡಿ ನಾವು ಕೊಡಬೇಕು, ಅದಕ್ಕೆ ಕರೆದು ಕೊಡಬೇಕು. ಮತ್ತು 3 ಅವ್ರಿಗೆ ಕೊಡುವಷ್ಟು ಒಂದು 2.5-3 ಹಾಲು ಅವರ ಬಾಡಿ ಮೇಂಟೈನ್ ಹೆಂಗೆ ಬೇಕು ಹಾಗೆ ಕನಿಷ್ಠ 2.5-3 ಹೊತ್ತಿಗೆ ನಾವು ಹಾಲನ್ನು ನೀಡಿದರೆ ನಮ್ಮ ಮುಂದೆ ಅದು ದೊಡ್ಡ ರಾಸುಗಳಾಗಿ ನಮಗೆ ಪಕ್ವವಾಗಿ ಕನಿಷ್ಠ 1-1.5 ವರ್ಷಕ್ಕೆ ಅದು ಹೀಟಿಗೆ ಬರ್ತದೆ. ಆವಾಗ ನಾವು ಇನ್ಸಾನ್ಮೇಷನ್ ಮಾಡಿ ಕನಿಷ್ಠ 18 ಹೀಟಿ ಹೋದರೆ ಒಂದು 2 ವರ್ಷ 1 ತಿಂಗಳ 2 ವರ್ಷ 6 ತಿಂಗಳೊಳಗೆ ಒಂದು ಹೈನು ರಾಸುವಾಗಿ ಉತ್ಪನ್ನ ಇದಾಗ್ತದೆ, ಮಾರ್ಪಾಡಾಗ್ತದೆ. ಗಬ್ಬದ ಹಸುವಿನ ಒಂದು ನಿರ್ವಹಣೆ ಬಗ್ಗೆ, ಗಬ್ಬದ ಹಸುವನ್ನು ನಮ್ಮಲ್ಲಿ ಏನು ಮಾಡ್ತಾರೆ, ಕೆಲವು ಸ್ವಲ್ಪ ಗಬ್ಬ ಇದೆಯಾ ಅಂತ ಅಂತೇಳಿ ದಾಣೆಯನ್ನು ಕಮ್ಮಿ ಕೊಡ್ತಾರೆ. ದಾಣೆ ಕಮ್ಮಿ ಕೊಡದೇನೆ ಅವರಿಗೆ ಬಾಡಿಗೆ ಕನಿಷ್ಠ 1-2 kg ಅನ್ಕ ಬೇಕೇ ಬೇಕು, ಅಷ್ಟು ದಾಣೆಯನ್ನು ನಾವು ಕೊಡಲಿಕ್ಕೆಬೇಕು. ಇಲ್ಲಾಂದರೆ ಮುಂದೆ ಅವು ಕವರು ಹಾಕುವ ಸಮಯದಲ್ಲಿ ಕರುಗಳು ಹುಟ್ಟುವ ಸಮಯದಲ್ಲಿ ಕರು ಹೊರಗೆ ಬೀಳುವುದಿಲ್ಲ ಮತ್ತು ಮಾಂಸ ಬೀಳುವುದಿಲ್ಲ, ಇಂಥ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಗಬ್ಬ ಇರುವಾಗಲೂ ಕನಿಷ್ಠ 2-3 kg ದಾಣೆಯನ್ನು ಆ ಹಸುಗಳಿಗೆ ಕೊಡಲಿಕ್ಕೇ ಬೇಕು. ಇಲ್ಲಾಂದರೆ ಮುಂದೆ ಭಾಳ ಕಷ್ಟ ಆಗ್ತದೆ, ಕರು ಹಾಕುವುದು ಕಷ್ಟ ಆಗ್ತದೆ, ಮೈಯಲ್ಲಿ ವೀಕ್ ಆಗ್ತದೆ, ಮತ್ತು ಕ್ಯಾಲ್ಸಿಯಂ ಸಮಸ್ಯೆ ಬರ್ತದೆ. ಮತ್ತು ನಮ್ಮಲ್ಲಿ ಮಿನರಲ್ ಮಿಕ್ಸರ್ ಅಂತೇಳಿ ಬರ್ತದಲ್ಲ, ಮಿನರಲ್ ಮಿಕ್ಸರನ್ನು ಹಾಕಬೇಕು. ಗಬ್ಬ ಇದ್ದವಳು ಹಾಕಬೇಕು, ಹಾಲು ಕರಿಯಬೇಕಾದರೂ ಹಾಕಬೇಕು. ಅಂದರೆ ಅದರಲ್ಲಿ ನಾವು ಹಾಲು ಕರೆದ ಹಾಗೆ ಅವರುಗಳಿಲ್ಲದ ಕ್ಯಾಲ್ಸಿಯಮ್ಮು ಹಾಲಿನ ಮುಖಾಂತರ ಹೋಗ್ತಾ ಇರ್ತದೆ. ಹಾಗಾಗಿ ಕ್ಯಾಲ್ಸಿಯಮ್ಮನ್ನು ನಾವು ತಪ್ಪದೇ ಕೊಡಲಿಕ್ಕೆ ಬೇಕಾಗ್ತದೆ. ಈಗ ಬಹಳಷ್ಟು ಹೈನುಗಾರರು ಹೇಳುವಂತಹದ್ದು ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟು ಎಷ್ಟು ಸಾರಿ ಇನ್ಸಮಿನೇಷನ್ ಮಾಡಿದರೂ ಕೂಡ ಗಬ್ಬ ನಿಲ್ಲುವುದಿಲ್ಲ ಅಂಥೇಳಿ, ಯಾಕಾಗಿ ಈ ಸಮಸ್ಯೆ ಬರ್ತದೆ ಮತ್ತು ಹೇಗೆ ಇದಕ್ಕೆ ಪರಿಹಾರ? ಕೃತಕ ಗರ್ಭಧಾರಣೆ ಮೂಲಕ ಕೆಲವಷ್ಟು ಸಮಸ್ಯೆ ಬರುವುದು ಹೌದು. ಅದನ್ನು ಕೆಲವೊಂದು ನಮ್ಮಲ್ಲಿ ಈಗ ಸ್ವಾಭಾವಿಕವಾಗಿ ಹತ್ತಿ ಹಿಂಡಿಯನ್ನು ಒಂದೇ ಕೊಡ್ತಾರೆ, ಹತ್ತಿ ಹಿಂಡಿ ಒಂದೇವನ್ನು ಕೊಟ್ಟಾಗ ಕೆಲವಷ್ಟು ಸಮಸ್ಯೆ ಆಗಿದ್ದುಂಟು. ಮತ್ತು ಕೆಲವಷ್ಟು ಬ್ರಸೊಲೋಸಿಸ್ ಅಂತಲೇ ಒಂದು ಕೆಲವು ಮಾರಕ ರೋಗಗಳು ಬರ್ತಾ ಇರ್ತವೆ, ಅದು ಬಂದವರೆಗೂ ಕೆಲವು ಸಲ ಕಟ್ಟುವುದಿಲ್ಲ. ಅದಕ್ಕೆ ಒಂದು ಸಲ ಎರಡು ಸಲ ಕನಿಷ್ಠ ಒಂದು ರಾಸುವಿಗೆ 3 ಸಾರಿ ಇನ್ಸಾಮಿನೇಷನ್ ಮಾಡಬಹುದು. 3 ಬಾರಿಯೂ ಅದು ನಿಲ್ಲಿಲ್ಲ ಅಂದರೆ ಒಂದು ಸಲ ಅದಕ್ಕೆ ಔಷಧಿ ಹಾಕಿ ಅಥವಾ ಡಾಕ್ಟರ್ಗೆ ಪಶುವೈದ್ಯರಿಗೆ ಹೇಳಿ ಕಾಣಿಸಿ ನಾವು ಇನ್ಸಾಮಿನೇಷನ್ ಮಾಡೋದು ಉತ್ತಮ ಆಗ್ತದೆ. ಒಂದು ದಿವಸಕ್ಕೆ ಎಷ್ಟು ಮಟ್ಟಿಗೆ ಹಾಲಿನ ಒಂದು ಉತ್ಪಾದನೆ ಆಗ್ತದೆ ಮತ್ತೆ ದಿವಸಕ್ಕೆ 2 ಸಾರಿ ಹಾಲು ಕರಿತೀರಾ ಹೇಗೆ? ಹೌದು, ಒಂದು ದಿವಸಕ್ಕೆ 2 ಟೈಮ್ ಹಾಲನ್ನು ಕರಿತೇವೆ, ಬೆಳಿಗ್ಗೆ ಮತ್ತು ಸಾಯಂಕಾಲ. ನಮ್ಮಲ್ಲಿ ಈಗ 4 ಹಸುವಿನಿಂದ ಬೆಳಗ್ಗೆ ಒಂದು 20 ಲೀಟ್ರ್ ಸಂಜೆ ಒಂದು 20 ಲೀಟ್ರ್ ಒಟ್ಟು 40-45 ಲೀಟ್ರ್ ಹಾಲನ್ನು ನಾವು ಪ್ರತಿನಿತ್ಯ ಕರೆದು ನಮ್ಮ ಸಂಘಕ್ಕೆ ಪೂರೈಸ್ತೇವೆ. ಈಗ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿಯೂ ಕೂಡ ನೀವು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರಿ, ಇದರ ಒಂದು ಅನುಭವದ ಬಗ್ಗೆ ಹೇಳಿ. ಹಾಲು ಉತ್ಪಾದಕ ಸಹಕಾರಿ ಸಂಘ ಅಂದರೆ ತಮಗೆಲ್ಲ ಮುಂದೆ ಗೊತ್ತಿದ್ದಂತೆ ಇದೊಂದು ಅಮೂಲ್ ಮಾದರಿ ಸಹಕಾರಿ ಸಂಘ. ಹಾಲು ಉತ್ಪಾದಕ ಸಹಕಾರಿ ಅಂದರೆ ಕರ್ನಾಟಕ ಹಾಲು ಉತ್ಪಾದಕ ಮಹಾಮಂಡಳದಿಂದ ನಿರ್ಮಿತವಾದಂಥ ಅಂಗಸಂಸ್ಥೆಯ ಒಂದು ಸೊಸೈಟಿ. ನಮ್ಮದು ಇದು ಧಾರವಾಡ ಹಾಲು ಒಕ್ಕೂಟದ ವ್ಯಾಪ್ತಿಯೊಳಗೆ ಬರ್ತದೆ. ಸ್ವಲ್ಪ ಹೇಳಿ ತೆಲಂಗಾಣ ಒಂದು ಹಾಲು ಉತ್ಪಾದಕರ ಸಂಘದ ಒಂದು ಚಟುವಟಿಕೆ ಬಗ್ಗೆ. ತೆಲಂಗಾಣ ಹಾಲು ಉತ್ಪಾದಕ ಸಹಕಾರಿ ಸಂಘದ ಹೇಳಬೇಕಾದ್ರೆ ನಾವು ಕನಿಷ್ಠ 1992-1996 ಸಂಘವನ್ನು ಸ್ಥಾಪನೆ ಮಾಡಿ ಆವತ್ತಿನಿಂದ ನಿರಂತರವಾಗಿ ಹಾಲು ಶೇಖರಣೆಯನ್ನು ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಒಪ್ಪತ್ತನ್ನು ಇವರಿಗೆ ಇವತ್ತಿಗೆ 26 ವರ್ಷಗಳಾಗಿ ಕಳೀತಾ ಇದೆ. ನೀರು ಒಂದು ಒಪ್ಪತ್ತನ್ನು ಇದು ಮಾಡದೆ ನಿಲ್ಲಿಸಿದ್ದೇನೆ, ಹಾಲು ಶೇಖರಣೆಯನ್ನು ಮಾಡ್ತಾ ಇದ್ದೇವೆ. ಈಗ ಸದ್ಯದಲ್ಲಿ ನಮ್ಮೊಂದು 450-450 ಲೀಟರ್ ಹಾಲಿದೆ. 900 ಚಿಲ್ಲರವರೆಗೆ ಹಾಲನ್ನು ನಾವು ಶೇಖರಣೆ ಮಾಡಿದ್ದೇವೆ. ಆದರೆ ಈಗ ಕಾರಣಾಂತರದಿಂದ ಇವನ ದಾಣೆ ಮತ್ತು ಮೇವುಗಳ ಅಭಾವದಿಂದ ಎಲ್ಲರೂ ಈ ಹೈನುರಾಸಿನಿಂದ ಸ್ವಲ್ಪ ಹಿಂದೆ ಹಾಕ್ತಾ ಇದ್ದಾರೆ. ಹೀಗೆ ದರ ಅಂಕಾಸ ಆಗುವುದಿಲ್ಲ ಮತ್ತು ದಾಣೆ ಮತ್ತು ಮೇವುಗಳ ಭಯಂಕರವಾದ ದರ ಹೆಚ್ಚಾದ ಕಾರಣದಿಂದ ಎಲ್ಲರೂ ಇದನ್ನು ಬಿಡ್ತಾ ಇದ್ದಾರೆ. ಹೀಗೆ ಕಮ್ಮಿ ಆಗ್ತಾ ಹೋದರೆ ನಮಗೆ ಸಂಘವನ್ನು ಇಟ್ಕೊಳ್ಳೋದು ಭಾಳ ಕಷ್ಟ ಅಂತೇಳಿ ಅನಿಸ್ತಾ ಇದೆ. ಈ ಒಂದು ದಾಣೆ ರೇಟ್ ಆಗಲಿ ಅಥವಾ ಮೀವಿನ ರೇಟ್ ಆಗಲಿ ನೋಡಿದರೆ ನಮಗೆ ಏನು ವರ್ಕೌಟ್ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಂದಿ ಎಲ್ಲ. ಸರ್, ಈಗ ಜೇನು ಕೃಷಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಜೇನು ಕೃಷಿ ನಾವು ಶುರುವಾಗಿ ಕನಿಷ್ಠ 1 ವರ್ಷ ಆಯಿತು ಅಷ್ಟೇ. ನಮಗೆ ಸ್ವಲ್ಪ ಅದರಲ್ಲಿ ಅನುಭವ ಕಮ್ಮಿ, ಆದರೂ ನಮ್ಮದು ಒಂದು 8 ಪೆಟ್ಟಿಗೆ ಇದೆ ಈಗ ಸದ್ಯದಲ್ಲಿ. ಅದರಲ್ಲಿ ಒಳ್ಳೆ ಇಳುವರಿ ಬರ್ತಾ ಇದೆ, ಅಂದರೆ ಏನು ತೊಂದರೆ ಇಲ್ಲ. ಪರಾಗಸ್ಪರ್ಶವನ್ನು ಮಾಡ್ತಾ ಇದ್ದಾರೆ, ಮತ್ತು ಅದರಲ್ಲಿ ಡಿವೈಡ್ ಮಾಡೋದು ಮೀನು ಆಗಿರ್ತದೆ. ಇಲ್ಲಾಂದರೆ ಒಂದು ಇದು ಗೂಡಿನಲ್ಲಿ ರಾಣಿ ಶೆಲ್ ಮಾಡ್ತಾ ಏನು ಅಂತ ನೋಡ್ಕೊಳ್ತಾ ಇರಬೇಕು ನಾವು. ರಾಣಿ ಶೆಲ್ ಮಾಡಿ ಅವರು ಡಿವೈಡ್ ಆಯಿತು ಅಂದರೆ ಇದ್ದ ಪೆಟ್ಟಿಗೆಯಲ್ಲಿ ಅರ್ಧ ಹುಳುಗಳು ಮತ್ತೆ ಹೋಗಿಬಿಡ್ತವೆ. ಅಥವಾ ನಾವು ಅವರು ನೋಡಿ ಅದು ಯಾವಾಗ ರಾಣಿ ಶೆಲ್ ಮಾಡಿದೆ ನೋಡಿ ಆ ಶೆಲ್ಲನ್ನು ತೆಗೆದು ಬೇರೆ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಅರ್ಧ ಹುಳುಗಳಷ್ಟನ್ನು ಬೇರೆ ಪೆಟ್ಟಿಗೆಯಲ್ಲಿ ಹಾಕಿದ್ದರೆ ಅದರಲ್ಲೂ ಒಂದು ರಾಣಿ ತಯಾರಾಗಿ ಅದು ಒಂದು ಪೆಟ್ಟಿಗೆಯಾಗಿ ಮಾರ್ಪಾಡಾಗುತ್ತದೆ. ಆ ಪ್ರಕ್ರಿಯೆ ನೀವು ಮಾಡ್ತೀರಾ? ಹಾಂ, ಮಾಡ್ತೇವೆ. ಆಮೇಲೆ ಈಗ ಜೇನು ಕೃಷಿ ಎದುರಿಸುವಂಥ ಒಂದು ಸವಾಲುಗಳು ಏನೇನು? ಜೇನು ಕೃಷಿಯಲ್ಲಿ ನಮ್ಮಲ್ಲಿ ಸವಾಲು ಅಂದರೆ ಸಹಜವಾಗಿ ಮಳೆಗಾಲದಲ್ಲಿ ಅವರಿಗೆ ಬೇಕಾಗುವಂಥ ಆಹಾರಗಳು ತುಂಬ ಕಮ್ಮಿ. ನಮ್ಮಲ್ಲಿ ತೆಂಗು ಬೆಳೆ ಆಗಿದ್ದರೆ ಸಾಕಷ್ಟು ಸಿಗ್ತವೆ, ಆದರೂ ಈ ಬಯಲುಸೀಮೆಯಲ್ಲಿ ಸಿಗುವಂಥ ಕೆಲವೊಂದು ಹೂಗಳು ನಮ್ಮಲ್ಲಿ ಇರುವುದಿಲ್ಲ. ನಮ್ಮಲ್ಲಿ ಮೇನ್ ಆಗಿರುವಂಥ ತೆಂಗು ಮತ್ತು ಅಡಿಕೆ, ಅವುಗಳಲ್ಲೇ ಸಾಕಷ್ಟು ಅವರನ್ನು ಮಕರಂದವನ್ನು ಹೀರ್ತವೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಉಳಿತವೆ, ಏನು ತೊಂದರೆ ಆಗುವುದಿಲ್ಲ. ಕಾಡು ಕಾಡಿನಿಂದ ಎಲ್ಲೂ ಪರಾಗ ಮಕರಂದ ಸಿಗುವುದಿಲ್ಲ? ಕಾಡಿನಲ್ಲಿ ಈ ಟೈಮ್ನಲ್ಲಿ ಸಿಗ್ತದೆ, ಏಪ್ರಿಲ್ ಮೇ ಜೂನ್ದಲ್ಲಿ ಬೇವರೆಗೆ ಫುಲ್ ಕಾಡು ಹೂವನ್ನು ಶೇಖರಣೆ ಮಾಡ್ತವೆ ಅವು. ಹಾಗಾಗಿ ಈ ಟೈಮ್ನಲ್ಲೇ ನಾವು ತೆಗೆಯೋದು, ಈಗ ಜೇನುತುಪ್ಪವನ್ನು ತೆಗೆಯೋದಾದರೂ ಮಾರ್ಚು ಏಪ್ರಿಲ್ ಮೇ 3 ತಿಂಗಳು ಮಾತ್ರ ನಾವು ಜೇನುತುಪ್ಪವನ್ನು ಅದರಿಂದ ತೆಗಿತೇವೆ, ಬಾಕಿ ಟೈಮ್ನಲ್ಲಿ ಅದರಿಂದ ತುಪ್ಪವನ್ನು ತೆಗೆಯುವುದಿಲ್ಲ. ಈಗ ಮಳೆಗಾಲದ ಒಂದು ನಿರ್ವಹಣಾ ಕ್ರಮಗಳು ಅಂದರೆ ಏನೇನು? ಮಳೆಗಾಲದಲ್ಲಿ ಭಾಳ ಆಹಾರಗಳ ಅಭಾವ ಆದಲ್ಲಿ ಅವರಿಗೆ ನಾವು ಸಕ್ಕರೆ ಪಾಕವನ್ನು ಮಾಡಿ ಅವರ ಇದರಲ್ಲಿ ಸೂಪರ್ನ ಮೇಲೆ ಇಟ್ಟಿರ್ತೇವೆ. ಅಂದರೆ ಬೇಕಾದಾಗ ಅವ್ರಿಗೆ ಆಹಾರದ ಅಭಾವವಾದಾಗ ಅದನ್ನು ಹೀರ್ಕೊಳ್ತಾವೆ. ಹಾಗಾಗಿ ನಾವು ನೋಡ್ತಾ ಇರಬೇಕು ಅವು ಎಷ್ಟಿದ್ದಾವೆ, ಅವುಗಳ ಸ್ಥಿತಿ ಏನು ಅಂತೇಳಿ. ವಾರಕ್ಕೆ 15 ದಿನಕ್ಕೆ ಒಂದ್ಸಲ ತೆಗೆದು ಅವುಗಳನ್ನು ಸ್ವಚ್ಛವಾಗಿಟ್ಟು ಅಡಿಮಣೆಯನ್ನು ತೆಗೆದು ಅಲ್ಲಿ ಬ್ರಷ್ ಇದನ್ನು ಹೊಡೆದು ಸ್ವಚ್ಛವಾಗಿಡಬೇಕು. ಮತ್ತು ನಮ್ಮಲ್ಲಿ ಈ ಮುರುಗುಂದ ಹುಳು ಅಂತ ಹೇಳ್ತೇವೆ ನಾವು, ಕಣಜದ ಹುಳು. ಕಣಜದ ಹುಳು ಬಾಧೆ ಭಾಳ, ಕಣಜದ ಹುಳು ಆದ ಕಾರಣಕ್ಕೆ ಅವು ಬಂದು ಅವರುಗಳ ಬಾಗಿಲಿನಲ್ಲೇ ಕುಳಿತುಕೊಳ್ತವೆ, ಅವು ಹುಳ ಬಂದು ಕೂಡನೇ ಹಿಡಿತವೆ. ಅದನ್ನು ನಾವು ನೋಡ್ತಾ ಇರಬೇಕು. ಮತ್ತು ನಮ್ಮಲ್ಲಿ ಏನು ಕಣಜದ ಹುಳ ಮೊಟ್ಟೆ ಮತ್ತು ಇದು ಗೂಡು ಕಟ್ಟುವುದು ಜಾಸ್ತಿ ನಮ್ಮ ತೋಟದಲ್ಲಿ ಅಥವಾ ಇದರಲ್ಲಿ ಕಟ್ತಾ ಇರ್ತವೆ. ಅದನ್ನು ಹೋಗಿ ಕಣಜದ ಹುಳನ್ನು ಪೂರ್ತಿ ನಾಶ ಮಾಡ್ಕೊಳ್ಬೇಕು ಮೊದಲು. ಈಗ ಪೆಟ್ಟಿಗೆ ಎದುರುಗಡೆ ಈ ಕಣಜದ ಹುಳು ಬಂದರೆ ಅದನ್ನು ಸಾಯಿಸಬೇಕು? ಹೌದು, ಸಾಯಿಸಬೇಕು. ಅದನ್ನು ಹಿಡಿದು ಸಾಯಿಸಬೇಕು, ಇಲ್ಲಾಂದರೆ ಅವು ನಮ್ಮ ಗೂಡನ್ನೇ ಹಾನಿ ಮಾಡಿಬಿಡ್ತವೆ. ಈಗ ಇರುವೆಗಳು ಅಥವಾ ಬೇರೆ ಸಣ್ಣ ಸಣ್ಣ ಪ್ರಾಣಿಗಳು ಬರದಾಗ ಏನು ಮಾಡ್ತೀರಿ? ಅವ್ರಿಗೆ ಇರುವೆ ಮತ್ತು ಸಣ್ಣ ಪ್ರಾಣಿಗಳು ಮೇಲೆ ಹತ್ತದೇ ಇದ್ದಂಗೆ ಅದಕ್ಕೊಂದು ಪ್ಲೇಟ್ ಬರ್ತದೆ, ಪ್ಲೇಟ್ನಲ್ಲಿ ನಾವು ಹಾಕಿ ಅದರೊಳಗೆ ಆಯಿಲ್ ಹಾಕಿಡ್ತೇವೆ. ಸುಟ್ಟ ಆಯಿಲ್ ಅಂತೇಳಿ ಬರ್ತದಲ್ಲ, ಈ ಎಂಜಿನ್ ಆಯಿಲ್ ಇಂಥವಲ್ಲ ಅಂತಲ್ಲ ಹಾಕಿ ನಾವು ಹಾಕಿಡ್ತೇವೆ. ಅಷ್ಟಾದ್ರೆ ವಾಸನೆ ತೊಂದರೆ ಆಗೋದಿಲ್ಲ, ಇಲ್ಲ ವಾಸನೆ ಬರೋದಿಲ್ಲ. ಸುಟ್ಟ ಆಯಿಲ್ ಹಾಕಿದ್ರೆ ಸ್ವಲ್ಪ ಗೆಡಗೆ ಹಾಕ್ಬೇಕು, ಸ್ವಲ್ಪ ಅದರಿಂದ ದೂರ ಇಟ್ಟಿಡಬೇಕು, ಸ್ಟ್ಯಾಂಡಿನ ಕೆಳಗಡೆ ಹಾಕಿಡಬೇಕು, ಅಷ್ಟಾದ್ರೆ ಅವು ಹತ್ತುವುದಿಲ್ಲ. ಆಮೇಲೆ ಈಗ ನಿಮ್ಮ ಅಡಿಕೆ ಕೃಷಿಯ ಬಗ್ಗೆ ಹೇಳಿ, ಇದರ ಒಂದು ಖುಷಿ ಅಥವಾ ಕಷ್ಟಗಳು. ಅಡಿಕೆ ಕೃಷಿ ನಾವು ನಮ್ಮ ತಾತ ಮುತ್ತಜ್ಜನಿಂದ ನಾವು ಬಡಿತಾ ಇದ್ದೇವೆ, ಅದೇ ನಮ್ಮ ಒಂದು ಮೇಲೆ ಮಾಡ್ತಿರೋ ಅಥವಾ ಹೇಗೆ? ಎರಡು ಮಾಡ್ತೇವೆ ನಾವು, ಕೆಂಪು ಅಡಿಕೆ ಮತ್ತು ಚಾಲಿ ಎರಡನ್ನೂ ಸಮ ಪ್ರಮಾಣದಲ್ಲಿ ಹೆಚ್ಚಾಗಿ ಮಾಡ್ತೇವೆ. ಚಾಲಿ ಅಡಿಕೆ ಮಾಡಿದರೆ ನಮಗೆ ಸ್ವಲ್ಪ ಕೆಲಸ ಕಮ್ಮಿ ಆಗಿರ್ತದೆ, ಹಾಗಾಗಿ ಎಲ್ಲರೂ ಸ್ವಲ್ಪ ಚಾಲಿ ಅಡಿಕೆ ಬಗ್ಗೆ ಅವನಿಗೆ ಕಾಣಿಸ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಆ ಟೈಮಿಗೆ ಕೊನೆ ಕೊಯ್ಯೋರು ಭಾಳ ಸಿಗೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ಈಗ ಹೊಸದಾಗಿ ಮೊದಲೇನು ಕೊಯ್ಯುತ್ತೆ, ಏನು ಕೊಯ್ತಾ ಇದ್ದಾರೆ ಅವರಷ್ಟೇ ಕೊಯ್ತಾರೆ, ಹೊಸದಾಗಿ ಶುರು ಮಾಡುವಂಥವ್ರು ಯಾರೂ ಇಲ್ಲ. ಈಗ ಯೋಜನೆಗಳಲ್ಲಿ ಯಾರೂ ಹೊಸದಾಗಿ ಮರ ಹತ್ತುವಂಥವರೇ ಇಲ್ಲ ನಮ್ಮಲ್ಲಿ. ಈಗ ಕಾರ್ಬನ್ ಫೈಬರ್ ದೋಟಿ ಅಂತದ್ದೆಲ್ಲ ಬಂದಿದೆಯಾ? ಹಾ, ಅದು ಬರ್ತಾ ಇದೆ. ಕಾರ್ಬನ್ ದೋಟಿ ಈ ಸಲ ಭಾಳ ಮಂದಿ ತಗೊಂಡಿದ್ದಾರೆ, ಅದರಲ್ಲೇ ಕೊಯ್ದಿದ್ದಾರೆ ಕೆಲವು ಮಂದಿ. ಇನ್ನು ಮುಂದೆಲ್ಲ ಅದನ್ನೇ ಕೊಯ್ಯೊಂಬನೇ ಆಗ್ತದೆ ಅಂತ ಕಾಣ್ತದೆ. ಇನ್ನು ಹೊಸದಾಗಿ ಮರ ಹತ್ತುವಂಥವ್ರು ಯಾರೂ ಕಾಣುವುದಿಲ್ಲ. ನೀವೇನಾದರೂ ಪ್ರಯತ್ನ ಪಟ್ಟು ನೋಡಿದ್ರ? ಹಾ, ನಾನು ದೋಟಿ ಕೊಯ್ದು ನೋಡಿದ್ದೇನೆ, ಆದ್ರೆ ನಮ್ ಅಡ್ಡಿಲ್ಲ, ಕೊಯ್ಬಹುದು. ಅನಿವಾರ್ಯತೆ ಇದ್ದಾಗ ಮಾಡ್ಕೊಳ್ಳೋದೆ, ಮತ್ತೇನು ಆಗೋದಿಲ್ಲಲ್ಲ. ಹಂಗಾಗಿ ಅದರಲ್ಲಿ ಏನಾದರೂ ರಿಸ್ಕ್ ಏನಾದ್ರು ಉಂಟಾ ಹೇಗೆ? ಆ ರಿಸ್ಕು ಈಗಾಗಲೇ ನೋಡಿರ್ಬೇಕು ನೀವೆಲ್ಲ ಯೂಟ್ಯೂಬ್ನಲ್ಲಿ. ಇದೆಲ್ಲ ಲೈನ್ಗಳು ಹಕ್ಕಿ ಇದ್ದಾಗ ಅದು ಫೈಬರ್ನ ಇದಕ್ಕೆ ಅರ್ಥಿಂಗ್ ಆಗಿ ಕೆಲವಷ್ಟು ಮಂದಿ ಸತ್ತಿದ್ದು ಉದಾಹರಣೆಗಳು ಇವೆ. ಅದನ್ನ ಮೇನ್ ಆಗಿ ಅದನ್ನ ಮಾತ್ರ ನಾವು ಯಾವಾಗಲೂ ಲೈನ್ ಹೋಗಿದಾಗ ಕೂರ್ದು ಕೆವಿ ಇದು ಕರೆಂಟ್ ಲೈನ್ ಹೋಗದಿದ್ದಂಗೆ ನೋಡ್ಕೊಳ್ಬೇಕು. ಕರೆಂಟ್ ಲೈನ್ ಹೋಯ್ತು ಅಂದ್ರೆ ಬಹಳ ಡೇಂಜರು. ಅಕಸ್ಮಾತ್ ನಮ್ದು ತೋಲ್ ತಪ್ಪಿ ಅದಕ್ಕೆ ಕರೆಂಟಿಗೆ ಬಿತ್ತು ಅಂತಾದ್ರೆ ನಾವು ಬಿದ್ದಂಗೆ. ಅದಂತೂ ನಮ್ಮ ಜಾಗ್ರತೆ ನಾವು ಮಾಡ್ಕೊಳ್ಳೋ, ನಮ್ಮ ಜಾಗ್ರತೆಯನ್ನು ನಾವು ಆದಷ್ಟು ಮಾಡ್ಕೊಳ್ಬೇಕು. ಆಮೇಲೆ ನೀರಾವರಿ ವ್ಯವಸ್ಥೆ ಮತ್ತು ಗೊಬ್ಬರ ಪೂರೈಕೆ ಬಗ್ಗೆ ಹೇಳಿ. ನೀರಾವರಿಯನ್ನು ನಾವು ಮೈಕ್ರೋಜೆಟ್ ಅಂದ್ರೆ ಮಾಡಿದ್ದೇವೆ, ಮೈಕ್ರೋಜೆಟ್ನಿಂದ ಬಿಡ್ತಾ ಇರ್ತೇವೆ. ನಮ್ಮಲ್ಲಿ ಬಿಟ್ಟು ನೀರು ನಮ್ಮಲ್ಲಿ ತೆಲಂಗಾಣ ಭಾಗದಲ್ಲಿ ಕಮ್ಮಿ, ಬಾವಿ ನೀರು ಮತ್ತು ಬೋರ್ ನೀರನ್ನೇ ಅವಲಂಬಿಸಿದ್ದೇವೆ ನಾವು. ನಮ್ಮಲ್ಲಿ ದೊಡ್ಡ ಅಂತ ಹಳ್ಳ ಅಥವಾ ಕೊಳಗಳಿಲ್ಲ. ಈಗ ಬಾವಿ ನೀರು ಅದು ಬೋರ್ವೆಲ್ ನೀರು ಅಂದ್ರೆ 400-500 ಫೀಟಿಗೆ ಹೋಗಿದೆಯಾ? ಹಂಗೇನಿಲ್ಲ, 150-200 ಫೀಟಿಗೆ ಸಿಗ್ತಾ ಇದೆ ಈಗ ಸದ್ಯದಲ್ಲಿ. ಹೌದು, ಅಂತ ಆಳವಾಗಿ ಹೋಗುವಂತ ಇದಿಲ್ಲ. ಈಗ ಇತ್ತೀಚಿನ ವರ್ಷಗಳಲ್ಲಿ ನೀರನ್ನ ಜಲಮಟ್ಟ ತುಂಬಾ ಕುಸಿದೆ ಹೋಗಿದೆಯಾ ಹೇಗೆ? ಇಲ್ಲ, ನಮ್ಮಲ್ಲಿ ಹಾಗೇನು ಕಾಣಿಸ್ಲಿಲ್ಲ. ಮೊದಲಿನ ಪ್ರಮಾಣದಲ್ಲಿ ನೀರು ಇದೆ ಅಂದ್ರೆ ಮಳೆ ಜಾಸ್ತಿ ಆಗಿದ್ದಕ್ಕೆ ಎರಡು ವರ್ಷದಿಂದ ಮಳೆ ಜಾಸ್ತಿ ಆಗ್ತಾ ಇದೆಯಲ್ಲ ಈ ಭಾಗದಲ್ಲಿ. ನೀರು ಇಂಗಿಸುವುದಕ್ಕೆ ಏನಾದ್ರೂ ಪ್ರಯತ್ನ ಬೇಕಾಗ್ತದೆ? ಇಂಗಿಸೋಕೆ ನಾವು ಇಂಗಿಗುಂಡಿ ಅಂತ ಮಾಡಿದ್ದೇವೆ, ನಮ್ದು ನಬಾರ್ಡ್ನಿಂದ ಇದರಿಂದ ಬರ್ತಾ ಇತ್ತು, ಅವಾಗ ಮಾಡಿಸಿದ್ದೇವೆ. ನಮ್ಮ ತೋಟದ ಇದರಲ್ಲಿ ನಮ್ಮ ಸೊಪ್ಪಿನ ಬೆಟ್ಟದಲ್ಲಿ ಮಾಡಿಸಿದ್ದೇವೆ, ಇಂಗುಗುಂಡಿಯನ್ನು ಮಾಡಿಸಿದ್ದೇವೆ. ಈಗ ಆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗೆ ಸಂಬಂಧಿಸಿದ ಹಾಗೆ ನಿಮ್ಮ ಒಂದು ಅನುಭವ ಏನು? ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಈಗಾಗಲೇ ನಮ್ಮ ಯಲ್ಲಾಪುರ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ಅಂತೇಳಿ ಇದೆ, ಅವರು ಒಳ್ಳೆ ರೀತಿಯ ಅಡಿಕೆಯನ್ನು ಖರೀದಿ ಮತ್ತು ಮಾಡ್ತಾ ಇದ್ದಾರೆ. ನಿಮಗೆ ಚಾಲಿ ಅಡಿಕೆಗೆ ಜಾಸ್ತಿ ಸಿಗ್ತದೋ ಅಥವಾ ಕೆಂಪಡಿಕೆ? ಕೆಂಪಡಿಕೆಗೆ ಅಷ್ಟೇ ಜಾಸ್ತಿ ಸಿಗ್ತದೆ, ಆದರೆ ಕೆಂಪಡಿಕೆ ಕೆಲಸವನ್ನು ಸ್ವಲ್ಪ ಜಾಸ್ತಿನೇ ಆಗ್ತದೆ. ಅಂದರೆ ಮನೆಯವರೇ ಸೇರ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ? ಇಲ್ಲ, ಮನೆಯವರು ಅಷ್ಟೇ ಕೂಡ್ಕೊಂಡು ಮಾಡ್ಕೊಳ್ಳೋದಿಲ್ಲ. ನಮ್ಮದು ಮುರಿಯಾಳ ಪದ್ಧತಿಯಲ್ಲೇ ನಾವು ಹೆಚ್ಚಾಗಿ ಮಾಡ್ತೇವೆ. ಸಲೀಲಿಕ್ಕೆ ಬಾಜು ಮನೆಯವರು ಬರ್ತಾರೆ, ಬಾಜು ಮನೆಯವರದಕ್ಕೆ ನಾವು ಹೋಗ್ತೇವೆ. ಹಾಗಾಗಿ ಮುರಿಯಾಳ ಪದ್ಧತಿಯಲ್ಲಿ ಮಾಡ್ತಾ ಇದ್ದೇವೆ, ಇನ್ನೂವರೆಗೂ ಹಿಂದಿನಿಂದಲೂ ಮಾಡ್ತಾ ಇದ್ದೇವೆ, ಇನ್ನು ಚಾಲು ಇದೆ ಸದ್ಯದಲ್ಲಿ. ಬಹಳ ಸಂತೋಷ ನರಸಿಂಹ ರಾಮಕೃಷ್ಣ ಗಾಂವಕೋರ್ ಅವರೇ, ಆ ಹೈನುಗಾರಿಕೆಯನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ರಿ, ಜೊತೆಗೆ ಕೃಷಿಯಲ್ಲಿಯೂ ಕೂಡ ಪೂರಕವಾಗಿ ಹೈನುಗಾರಿಕೆಯನ್ನು ಯಾವ ರೀತಿ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ನಿಮ್ಮ ಅನುಭವನ ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ. ಹೈನುಗಾರಿಕೆ ಹಾಗೂ ಕೃಷಿ ಅನುಭವಗಳನ್ನು ಹಂಚಿಕೊಂಡವರು ಯಲ್ಲಾಪುರ ತಾಲೂಕಿನ ತೆಲಂಗಾಣದ ನರಸಿಂಹ ರಾಮಕೃಷ್ಣ ಗಾಂವಕರ್. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. पहली वाली बात कहा, परंतु सभी डाले सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಈಗ ಕೃಷಿ ಮಾಹಿತಿ. ಜಾನುವಾರುಗಳಿಗೆ ಬಾಧಿಸುವಂತಹ ವಿವಿಧ ರೋಗಗಳು ಹಾಗೂ ಅವುಗಳ ರೋಗ ಲಕ್ಷಣಗಳು ಯಾವ ರೀತಿ ಇರ್ತವೆ, ಅವುಗಳ ಚಿಕಿತ್ಸೆ ಹಾಗೂ ಹತೋಟಿ ಕ್ರಮವನ್ನು ಯಾವ ರೀತಿ ನಮ್ಮ ರೈತರು ಅನುಸರಿಸಬೇಕು, ಈ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ. ಕಾಲುಬಾಯಿ ಜ್ವರ ಅಥವಾ

ಅಣಿಯೋ ಗಣಿಯೋ ಬಹಲೋ ಲಾವತ್ತೀರಿ ಬಹಲ್ಯಾ ಸೋಭೆ ನಮಸ್ಕಾರ ತಿಂಗಳು ತೋ ತಾತು ಮೈ ಗೋವಿಂದ ಆರಿ ಕಾಂತರ್ ಕಾಣ್ ಸಿಸಂಜಿ ಬಾಂತರ್ ಬಾಣ್ ಕಸಂಜಿ ಪ್ರಾಣಿ ಬರ ಕೊಂಡ ಗೋವಿಂದ ಏಕ ತಿಶರ್ ಕೋಟಿ ಜವಾನೇಕ ಶಿಗಮೋ ಶಿವರ ಚರ್ಮಿನನ ಹೊಳಿಯೇರೋ ಕಾಂಬೋಗಾ ಚಲೋ ರೇ ಕೇಳಿಯಾ ಟಿಟೆ ಓರೋ ಕಾಂಬೋಗಾ ಚಲೋ ಮಾ ಶಿವರ ಕಿಶರ್ ಕೋಟಿ ದೇವಾನೇಕ ಶಿಗಮೋ ಶಿವರಾತ್ರಿ ಮೀನನ ಹೊಳಿಯೇರು ಕಾಂಬೋಗಾ ಚಲೋ ರೇ ಕೇಳಿಯಾ ಚಿಟೆ ಓರು ಕಾಂಬೋಗಾ ಚಲೋ ಮಾಗಮೋ ಶಿವರಾತ್ರಿ ಕಾಂಬೋಗಾ ಚಲೋ ರೇ ಕೇಳಿಯಾರು ಕಾಂಬೋಗಾ ಚಲೋ ರಾಮ ಲಕ್ಷ್ಮೇ ಎಕರು ಕಡಲ ರಾಮ ತಾನೇಲೋ ಬುಕೆಲೋ ಗುರು ಡಂಗರೆ ಸುನಿಲೋ ಬಾ ತಾನೇಲೋ ಬುಕೆಲೋ ಗುರು ಡಂಗರೆ ಸುನಿಲೋ ತಾನೇಲೋ ಬುಕೆಲೋ ಗುರು ಡಂಗರೆ ಸುನಿಲೋ ಬಾ ತಾನೇಲೋ ಬುಕೆಲೋ ಗುರು ಡಂಗರೆ ಸುನಿಲೋ ತಾನೇಲೋ ಬುಕೆಲೋ ಗುರು ಡಂಗರೆ ಸುನಿಲೋ ಬಾ ತಾನೇಲೋ ಬುಕೆಲೋ ಗುರು ಡಂಗರೆ ಸುನಿಲೋ ಜೇ ಕಗಲ ಗುರು ಡಂಗರೆ ಸುನಿಲೋ ಬಾ ತಾನೇಲೋ ಬುಕೆಲೋ ಗುರು ಡಂಗರೆ ಸುನಿಲೋ ನಿಚೇಲಿ ಕೋಣಿ ಕೂತರೆ ಕೇಳಿಯಾನೆ ಕೇಳಿ ಕೊರಿಕೋದರೆ ಮಾ ನಿಚೇಲಿ ಕೊರಿಕೋದರೆ ಕೇಳಿಯಾನೆ ಕೇಳಿ ಕೊರಿಕೋದರೆ ಮಾ ಕೊರಿರೆ ಕೂದಳೆಗೇನು ಕಟ್ಯಾಲೋ ಬಾಯಿ ಬಾ ಕೊರಿರೆ ಕೂದಳೆಗೇನು ಕಟ್ಯಾಲೋ ಬಾಯಿ ಕೊರಿರೆ ಕೂದಳೆಗೇನು ಕಟ್ಯಾಲೋ ಬಾಯಿ ಬಾ ಕೊರಿರೆ ಕೂದಳೆಗೇನು ಕಟ್ಯಾಲೋ ಬಾಯಿ ಕಟ್ಯಾಲೆ ಕೂದಳೆಗೇನು ಕಟ್ಯಾಲೋ ಬಾಯಿ ಬಾ ಕೊರಿರೆ ಕೂದಳೆಗೇನು ಕಟ್ಯಾಲೋ ಬಾಯಿ ಕೂದಳೆಗೇನು ಕಟ್ಯಾಲ ಕಾಲು ಬಲಿವಾ ಕುರಿವೆ ಕುದಳಿಗೆನು ಕಟ್ಟಿಯಾಲು ಬಲಿ ಗುರುಚೆ ಸತವಾಣಿ ಉಮಟೆಲು ಜರಿವಾ ಗುರುಚೆ ಸತವಾಣಿ ಉಮಟೆಲು ಜರಿ ಗುರುಚೆ ಸತವಾಣಿ ಉಮಟೆಲು ಜರಿವಾ ಗುರುಚೆ ಸತವಾಣಿ ಉಮಟೆಲು ಜರಿ ಗುರುಚೆ ಸತವಾಣಿ ಉಮಟೆಲು ಜರಿವಾ ಗುರುಚೆ ಸತವಾಣಿ ಉಮಟೆಲು ಜರಿ ಗುರುಚೆ ಸತವಾಣಿ ಉಮಟೆಲು ಜರಿವಾ ಗುರುಚೆ ಸತವಾಣಿ ಉಮಟೆಲು ಜರಿ ಉಮಟೆಲು ನಾಗು ಜರಿ ರೇ ಕೇಳಿಯಾ ಉಮಟೆಲು ನಾಗು ಜರಿ ಮಾ ಉಮಟೆಲು